ಈ ಜಂಬರದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಡಾಕ್ಟರ್ ಮಂತರ್ಗೌಡ ಅವು ಮಾತಾಡಿ, ಕಾಫಿ ಬೆಳೆಗಾರರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತವಳು, ಕಂದಾಯ ಮತ್ತು ಅರಣ್ಯ ಇಲಾಖೆನ ಅಧಿಕಾರಿಗ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುವೆ ಅಂತ ಹೇಳಿದ್ರು. ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಜಿಲ್ಲೆಯ ಜಿಲ್ಲಾಧಿಕಾರಿ ವೆಂಕಟರಾಜು ಮಾತಾಡಿ, ಬೆಳೆಗಾರರ ಮತ್ತು ಬೇರೆ ಇಲಾಖೆಗಳ ಸಮನ್ವಯ ಸಭೆ ಏರ್ಪಡಿಸಿಕೆ ಜಿಲ್ಲಾಡಳಿತ ಸಿದ್ದ ಹುಟ್ಟುತ್ತಾ ಹೇಳಿದ್ರು. ಕಾಫಿ ಕೃಷಿಲಿ ಗುಣಮಟ್ಟ ನಿರ್ವಹಣೆ, ಕಾಫಿ ಬೆಳೆ ನಿರ್ವಹಣೆ, ರೋಬಸ್ಟ್ ಕಾಫಿ ಕುಳ್ಳ ತಳಿ ಮತ್ತು ಮಣ್ಣಿನ ಫಲವತ್ತತೆ ನಿರ್ವಹಣೆ ಬಗ್ಗೆ ತಜ್ಞರು ಮಾಹಿತಿನೇ ನೀಡಿದ್ರು. ಹಾಗೆ ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತರನ್ನ ಸನ್ಮಾನ ಮಾಡಿದ್ರು. ಮಡಿಕೇರಿ ದಸರಾ ಹಬ್ಬದ ಪ್ರಯುಕ್ತ ನಾಳೆ ಹೊತ್ತಾರೆ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ಬಹುಭಾಷಾ ಕವಿಗೋಷ್ಠಿ ಜಂಬರ ನಡೆದಿದೆ. 9 ಗಂಟೆಗೆ ಗಾಂಧಿ ಮೈದಾನ ರಸ್ತೆಯಲ್ಲಿರುವ ಕುವೆಂಪು ಅವರ ಮೂರ್ತಿಗೆ ಕವಿಗೋಷ್ಠಿ ಅಧ್ಯಕ್ಷರಾದ ಸಾಹಿತಿ ಸುನಿತಾ ಲೋಕೇಶ್ ಅವು ಹೂ ಹಾಕಿ ನಮನ ಸಲ್ಲಿಸುವೆ. ಹಾಗೆ 10 ಗಂಟೆಗೆ ಹರಪ್ಪಳ್ಳಿ ರವೀಂದ್ರ ಅವು ಬಹುಭಾಷಾ ಕವಿಗೋಷ್ಠಿನ ಉದ್ಘಾಟಿಸುವೆ. ಮುಖ್ಯ ನೆಂಟರುಗಳಾಗಿ ಕೆಜಿಎಫ್ ಚಲನಚಿತ್ರ ಖ್ಯಾತಿನ ಸಾಹಿತಿ ಕಿನ್ನಾಳ ರಾಜ್ ಅವು ಭಾಗವಹಿಸುವೆ. ನಾಡಿನ ಬೇರೆ ಬೇರೆ 77 ಕವಿಗಳಿಂದ ಕವನ ವಾಚನ ನಡೆದಿದ್ದ ಕವಿಗೋಷ್ಠಿ ಸಮಿತಿನ ಅಧ್ಯಕ್ಷರಾದ ಉಜ್ವಲ್ ರಂಜಿತ್ ಅವು ತಿಳಿಸೋಣ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೆ ಗಣತಿದಾರರು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ಹಾಗೆ ವಿಕಲಚೇತನರಾಗಿದ್ದಲ್ಲಿ ಯುಐಡಿ ಕಾರ್ಡ್ನ ನೀಡಿ ಸಹಕರಿಸಿಕೊತಳಿ ಎಲ್ಲ ತಾಲೂಕುಗಳ ತಹಶೀಲ್ದಾರರು ಮನವಿ ಮಾಡಲು. 66/11 kV ಸೋಮರ್ಪೇಟೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೋಗುವ ಶನಿವಾರ ಸಂತೆ ವ್ಯಾಪ್ತಿನ ಗುಡುಗಳಲೆ ಮತ್ತು ಮದ್ಯಪೇಟೆಯಲ್ಲಿ ರಿಪೇರಿ ಕೆಲಸ ಇರದೊಂದ 26/26 ಹೊತ್ತಾರೆ 10 ಗಂಟೆಯಿಂದ 8:00 to 4:00 ಕರೆಂಟ್ ಇರದಲೆ ತಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಲು. ಈ ತಿಂಗಳ 22 ಬರುವ ತಿಂಗಳ ಅಕ್ಟೋಬರ್ ತಿಂಗಳ 2 ದಸರಾ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಬರುವ ಪ್ರವಾಸಿಗರು ಹಾಗೆ ಸಾರ್ವಜನಿಕರು ಒಳೆಯುವ ಹೋಮ್ಸ್ಟೇ, ರೆಸಾರ್ಟ್, ಹೋಟೆಲ್ ಮಾಲೀಕರು ಎಲ್ಲ ದಾಖಲೆಗಳ ವಿವರಗಳನ್ನು ರಿಜಿಸ್ಟರ್ ಪುಸ್ತಕದಲ್ಲಿ ಬರೆಯಕ್ಕೂ, 45 ದಿನಗಳ ಸಿಸಿಟಿವಿ ಫುಟೇಜ್ನ ಇಟ್ಕೊಡಕ್ಕೂ, ಯಾವುದೇ ರೀತಿಯ ಘಟನೆ ನಡೆಯದಂಗೆ ಎಚ್ಚರ ವಹಿಸಕ್ಕೂ, 1/8 to 6:00 ತಾರೀಕು 3 6 ಗಂಟೆವರೆಗೆ ಕಳ್ಳು ಮಾರಾಟ ಮಾಡುವಂಗಿಲ್ಲ, ಯಾವುದೇ ಪ್ರವಾಸಿಗರಿಗೆ ಕಾನೂನಿಗೆ ವಿರುದ್ದ ಚಟುವಟಿಕೆ ಮಾಡಿಕೆ ಪ್ರೋತ್ಸಾಹನ ನೀಡಿಕಾಗದು ತಳಿ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರು ತಿಳಿಸಲು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026/27 ಸಾಲಿನ ಖಾಲಿ ಇರುವ 9th to 11th ತರಗತಿನ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲಿ ಅರ್ಜಿನ ಕರೆದಿದ್ದು ಬರುವ ತಿಂಗಳ 7 ದಿನನ ವಿಸ್ತರಿಸಲಾಗುತ್ತೆ ನವೋದಯ ವಿದ್ಯಾಲಯದ ಪ್ರಕಟಣೆ ತಿಳಿಸಲು. ರಾಷ್ಟೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಮಕ್ಕಳ ವಿಭಾಗದಿಂದ ನಾಳೆ ಹೊತ್ತಾರೆ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಮಕ್ಕಳ ಹೊರರೋಗಿ ವಿಭಾಗದ ಮುಂದೆ ಪೋಷಣ್ ಅಭಿಯಾನ ಮಾಸಾಚರಣೆ ನಡೆದಿದೆ. ಯುವ ದಸರಾ ಮಡಿಕೇರಿನ ಸಹಯೋಗದೊಟ್ಟಿಗೆ 26/26 ಹೊತ್ತರೆ 10:30 to 2:30 ಹೋಟೆಲ್ ರಾಜದರ್ಶನ ಸಭಾಬಡಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. 18-35 ವರ್ಷದೊಳಗಿರುವ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಗುತ್ತಳಿ ಉದ್ಯೋಗಾಧಿಕಾರಿಯು ತಿಳಿಸಲು. ರಾಜ್ಯದ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಮತ್ತು ಸೇವಾ ಸಂಸ್ಥೆಗಳ ಕಟ್ಟಡಗಳ ಮೇಲೆ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಬರೆಯಕ್ಕೆ ಮುಖ್ಯ ಕಾರ್ಯದರ್ಶಿಗ ಸೂಚನೆ ನೀಡೋಣ. ಮಕ್ಕಳ ಹಕ್ಕುಗಳ ರಕ್ಷಣೆ ಜಾರಿಯಾಗಿರುವ ಮಿಷನ್ ವಾತ್ಸಲ್ಯ ಯೋಜನೆ, ಇದರಲ್ಲಿ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ ಮತ್ತು ಕಷ್ಟದಲ್ಲಿ ಇರುವ ಮಕ್ಕಳ ರಕ್ಷಣೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿಕೆ ಸಹಾಯ ಆದೆ ಸಂಕಷ್ಟದಲ್ಲಿರುವ ಮಕ್ಕ ಈ ಸಹಾಯವಾಣಿನ ಉಪಯೋಗನ ಪಡ್ಕೊಳ್ಳಕ್ಕೆ. ನಾಡಹಬ್ಬ ದಸರಾ ಆಚರಣೆ ಹಿನ್ನೆಲೆಯಲ್ಲಿ ಪ್ಯಾಟಿನ ಎಲ್ಲ ಕಡೆಗಳಲ್ಲಿ ಅಳವಡಿಸಿರುವ ವಿದ್ಯುತ್ ದೀಪಾಲಂಕಾರಗಳನ್ನು ನೋಡಿದ್ರೊಟ್ಟಿಗೆ ಸುರಕ್ಷತೆಗೂ ಒತ್ತು ನೀಡಕುತ್ತಳಿ ಸೆಸ್ಕ್ ಇಲಾಖೆನ ಸಾರ್ವಜನಿಕರಲ್ಲಿ ಮನವಿ ಮಾಡಲು. ದೀಪಾಲಂಕಾರದ ಕಂಬಗಳನ್ನು ಮುಟ್ಟಿಕಾಗದು, ಕಂಬಗಳ ಹತ್ರ ಹೋಗಿ ಫೋಟೋ ವಿಡಿಯೋ ಶೂಟ್ ಮಾಡೋದನ್ನು ಮಾಡಿಕಾಗದು, ವಿಶೇಷವಾಗಿ ಮಳೆನ ಸಂದರ್ಭದಲ್ಲಿ ಜಾಸ್ತಿ ಮುನ್ನೆಚ್ಚರಿಕೆಯನ್ನು ಸಾರ್ವಜನಿಕರು ತಕ್ಕೊಡಕುತ್ತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಮನವಿ ಮಾಡಲು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ ಹೆಚ್ಚು ದಕ್ಷತೆಯಿಂದ. ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಫ್ಯಾನ್ಸಿ ಲೈಟ್, ಪೇಂಟ್, ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ ಮುಂತಾದ ಎಲ್ಲಾ ಮನೆ ಬಳಿಕೆಯ ವಸ್ತುಗಳು ಅತಿ ಕಡಿಮೆ ಬೆಲೆ ಹಾಗೂ ಅತ್ಯುತ್ತಮ ಕ್ವಾಲಿಟಿಯ ಬ್ರಾಂಡೆಡ್ ಕಂಪನಿಗಳ ಐಟಮ್ಸ್ ಮಾರಾಟ ಮಾಡೋ ಕಣ್ಣೂರು ಜಿಲ್ಲೆಯಲ್ಲಿರುವ ಶೋರೂಮ್ ಯಾವುದು ಅಂತ ಗೊತ್ತಾ? ಅದು ಯಾರಿಗೆ ಗೊತ್ತಿಲ್ಲ ಹೇಳು? ಬಿಲ್ಡೆಕೋರ್ ತಾನೆ. ಇರಟೆಗೆ ತಲುಪುವ 1 ಕಿಲೋಮೀಟರ್ ಮುಂಚಿತವಾಗಿ ಸಿಗುವ ಮಾಡತಿಲ್ ಚಿಕ್ಕ ಟೌನ್ ನಲ್ಲಿ ಬಿಲ್ಡೆಕೋರ್ ಮಾಡತಿಲ್ ಇರಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.